ಅನುಷ್ಠಾನಗೊಳ್ತಾ ಇದೆ. ಆದರೆ ಇತ್ತೀಚೆಗೆ ಅಂದ್ರೆ ನವೆಂಬರ್ ತಿಂಗಳಿಂದ ಅದಕ್ಕೆ ವಿಶೇಷ ಒತ್ತನ್ನು ಕೊಟ್ಟು ಪಶುಪಾಲನಾ ಚಟುವಟಿಕೆಗಳಿಗೆ ವಿಶೇಷವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ವಿತರಿಸಬೇಕು ಅಂತ ಹೇಳಿ ಭಾರತ ಸರ್ಕಾರ ಒತ್ತು ಕೊಟ್ಟು ಎಲ್ಲಾ ಬ್ಯಾಂಕ್ಗಳಿಗೂ ನಿರ್ದೇಶನ ನೀಡಿತು. ಹಾಗೇನೆ ಪಶುಪಾಲನಾ ಇಲಾಖೆ ಇದಕ್ಕೆ ಬೇಕಾದ ನೆರವನ್ನು ನೀಡೋದಕ್ಕೆ ರೈತರಲ್ಲಿ ಅರಿವು ಮೂಡಿಸಿ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಸಾಲ ಸೌಲಭ್ಯ ಪಡೆಯಬೇಕು ಅಂತ ಹೇಳಿ ವಿಶೇಷ ಅಭಿಯಾನವನ್ನೇ ಹಮ್ಮಿಕೊಂಡಿದೆ. ಈ ಅಭಿಯಾನ ಫೆಬ್ರವರಿ 12 ತನಕ ನಡೆಯುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಅರ್ಜಿಗಳನ್ನ ಸಲ್ಲಿಸಲಿ, ರೈತರು ಪ್ರಯೋಜನ ಪಡ್ಕೊಳ್ಳಿ ಅನ್ನೋ ಉದ್ದೇಶ ಇದರಿಂದ ಇದೆ. ಏನು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ನೀಡ್ತಾ ಇರತಕ್ಕಂತ ಉದ್ದೇಶ ಏನು? ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನಂದ್ರೆ ಪಶು ಸಂಗೋಪನೆ ಚಟುವಟಿಕೆಗಳಲ್ಲಿ ಈಗಾಗಲೇ ರೈತರು ತೊಡಗಿಸಿಕೊಂಡಿರ್ತಾರೆ. ಹೌದು, ಅದು ಹೈನುಗಾರಿಕೆ ಆಗ್ಬಹುದು, ಕುರಿ ಮೇಕೆ ಸಾಕಾಣಿಕೆ ಆಗ್ಬಹುದು, ಕೋಳಿ ಸಾಕಾಣಿಕೆ ಆಗ್ಬಹುದು, ಹಂದಿ ಸಾಕಾಣಿಕೆ ಆಗ್ಬಹುದು, ಮೊಲ ಸಾಕಾಣಿಕೆ ಆಗ್ಬಹುದು, ಈ ತರ ಯಾವುದೇ ಒಂದು ಪಶುಸಂಗೋಪನೆ ಚಟುವಟಿಕೆ ತೊಡಸ್ಕೊಂಡಿರ್ತಾರೆ. ನೀವಾಗ್ಲೇ ಹೇಳಿದಂಗೆ ಆರ್ಥಿಕ ಸಂಕಷ್ಟಗೊಳಗಾಗಿ ಅವ್ರು ಈಗಾಗಲೇ ಇರತಕ್ಕಂಥ ಆದಾಯದ ಮೂಲಗಳಿಗೆ ಪೆಟ್ಟು ಬಿದ್ದು ಸೊ ಆ ಒಂದು ಚಟುವಟಿಕೆ ಅವ್ರು ಕೈ ಬಿಡಬಾರದು ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಹಾಕೊಂಡಿರೋದು. ಈ ಯಾವುದೇ ಚಟುವಟಿಕೆ ಇರ್ಬೋದು, ಪಶುಪಾಲನೆ ಚಟುವಟಿಕೆ ಆ ಮಾಡ್ತಿರೋರಿಗೆ ದುಡಿಯೋ ಬಂಡವಾಳ ಅಂತ ಹೇಳ್ತೀವಿ. ಅಂದ್ರೆ ಆ ಸಮಯಕ್ಕೆ ಅವರು ಬೇಕಾಗಿರ್ತಕ್ಕಂಥ ನಿರ್ವಹಣಾ ವೆಚ್ಚ, ಒಂದು ಫೀಡ್ಸ್ ಖರೀದಿ ಮಾಡೋದಕ್ಕಾಗ್ಬಹುದು, ಮೇವು ಖರೀದಿ ಮಾಡೋದಕ್ಕಾಗ್ಬಹುದು, ಔಷಧಿ ಖರ್ಚಾಗ್ಬಹುದು, ಮತ್ತೊಂದಾಗ್ಬಹುದು. ಸೊ ಈ ತರ ಒಂದು ವೆಚ್ಚವನ್ನ ಭರಿಸೋದಕ್ಕೆ ಕೆಲವು ದಿನಗಳ ಮಟ್ಟಿಗೆ, ಕೆಲವು ತಿಂಗಳುಗಳ ಮಟ್ಟಿಗೆ ಈ ಒಂದು ದುಡಿಯುವ ಬಂಡವಾಳವನ್ನ ಸಾಲ ಸೌಲಭ್ಯ ರೂಪದಲ್ಲಿ ನೀಡಲಾಗುತ್ತೆ. ಈ ಸಾಲ ಸೌಲಭ್ಯ ಏನಂತ ಹೇಳಿದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಸಂಕಷ್ಟದಲ್ಲಿರೋರಿಗೆ ಕೊಡಬೇಕು ಅನ್ನೋ ಯೋಜನೆ ಆಗಿರೋದ್ರಿಂದ ಕಡಿಮೆ ಬಡ್ಡಿ ದರದಲ್ಲಿ ಕೊಡಬೇಕು, ಅವ್ರ ಮುಂದೆ ಅದನ್ನ ವಾಪಸ್ ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಆಗ್ಬೇಕು, ಬಡ್ಡಿ ಅವರಿಗೆ ಹೊರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಒಂದು ಯೋಜನೆ. 3% ಸಾಮಾನ್ಯವಾಗಿ ಅದು ಬ್ಯಾಂಕ್ಗಳಿಂದ ಬ್ಯಾಂಕ್ಗಳಿಗೆ ಚಟುವಟಿಕೆಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಹುದು. ಸೊ ಆ ಅಷ್ಟು ಒಂದು ಕಡಿಮೆ ಬಡ್ಡಿ ದರದಲ್ಲಿ ಈ ಸಾಲ ಸೌಲಭ್ಯವನ್ನು ನೀಡಲಾಗುತ್ತೆ. ನಿರ್ವಹಣಾ ವೆಚ್ಚ ಅಂತ ಹೇಳಿ ತಾವು ಹೇಳಿದ್ರಿ, ನಿರ್ವಹಣಾ ವೆಚ್ಚ ಅಂತ ಹೇಳಿದ್ರೆ ಯಾವ್ಯಾವ ಚಟುವಟಿಕೆಗಳಿಗೆ ಈ ಹಣವನ್ನ ಅವರು ಬಳಕೆಯನ್ನ ಮಾಡಬಹುದು? ದೈನಂದಿನ ನಿರ್ವಹಣಾ ಚಟುವಟಿಕೆಗಳಿಗೆ ಯಾವ್ದಕ್ಕೆ ಬೇಕಾದ್ರೂ ಉಪಯೋಗಿಸ್ಕೋಬಹುದು, ಇಂಥದಕ್ಕೆ ಅಂತ ಏನು ಅವರು ನಿಗದಿತವಾಗಿ ಹೇಳಬೇಕಾಗಿಲ್ಲ. ಆದ್ರೆ ಒಂದೇನಂದ್ರೆ ಆ ಚಟುವಟಿಕೆ ಅವ್ರು ಆಲ್ರೆಡಿ ತೊಡಸ್ಕೊಂಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಸಂಬಂಧಿಸಿದ ಪಶುವೈದ್ಯ ಅಧಿಕಾರಿಗಳಿಂದ ಒಂದು ದೃಢೀಕರಣವನ್ನ ನೀಡಬೇಕಾಗುತ್ತೆ ಬ್ಯಾಂಕಿಗೆ. ಅವರು ಅದರಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಈ ಚಟುವಟಿಕೆ ಇದೆಯಾ ಅಂತ ಪರಿಶೀಲನೆ ಮಾಡಿ ಅದನ್ನು ಕೊಡ್ತಾರೆ. ಸೊ ಹಾಗಾಗಿ ಆ ನಿರ್ವಹಣಾ ವೆಚ್ಚ ಅವ್ರಿಗೆ ಅವಶ್ಯಕತೆ ಬೀಳುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನ ನೀಡಲಾಗುತ್ತೆ. ಇದಕ್ಕೆ ಆ ಪಶುಪಾಲಕರು ಇಂಡಿವಿಜುವಲ್ ಆಗಿ ಅವರು ಸಾಲ ಸೌಲಭ್ಯ ಪಡೆಯಬಹುದು, ಇಲ್ಲಾಂದ್ರೆ ಸ್ವಸಹಾಯ ಗುಂಪುಗಳು ಕೂಡ ಪಡೆಯಬಹುದು. ಜಂಟಿ ಹೊಣೆಗಾರಿಕೆ ಗುಂಪುಗಳು, ಜಾಯಿಂಟ್ ಲಯಬಿಲಿಟಿ ಗ್ರೂಪ್ಸ್ ಅಂತ ಹೇಳ್ತೀವಿ, ಅವು ಕೂಡ ಪಡೆಯಬಹುದು. ಮತ್ತೆ ಮಹಿಳಾ ಸ್ವಸಹಾಯ ತಂಡಗಳು ಕೂಡ ಇದನ್ನು ಪಡೆಯಬಹುದು. ಅವರಿಗೆಲ್ಲ ವಿಶೇಷ ಒತ್ತನ್ನು ಕೊಡಲಾಗುತ್ತೆ. ಯಾರೆಲ್ಲ ಈ ಯೋಜನೆಗೆ ಅರ್ಹರಾಗಿರ್ತಾರೆ ಅಂತಂದ್ರೆ ಯಾರೆಲ್ಲ ಪಡೆದುಕೊಳ್ಬಹುದು ಈ ಸೌಲಭ್ಯವನ್ನ? ಈ ಸೌಲಭ್ಯ ಪಡೀಲಿಕ್ಕೆ ಯಾವುದೇ ಒಂದು ಕನಿಷ್ಠ ಒಂದು ಅರ್ಹತೆ ಅಂತ ಏನು ಫಿಕ್ಸ್ ಮಾಡಿಲ್ಲ. ಅದಕ್ಕೆ ಬೇಕಾಗಿರೋ ಅರ್ಹತೆ ಏನಂದ್ರೆ ಅವರು ಆ ಪಶುಪಾಲನಾ ಚಟುವಟಿಕೆ ತೊಡಸ್ಕೊಂಡಿರ್ಬೇಕು ಅಂತಕ್ಕಂಥದ್ದು ಅಷ್ಟೇನೆ. ಈವನ್ ಅವರು ಲ್ಯಾಂಡ್ ರೆಕಾರ್ಡ್ಸ್ ಭೂಮಿಯನ್ನು ಹೊಂದಿರಬೇಕು ಅನ್ನೋದು ಕೂಡ ಇಲ್ಲ, ಆರ್ಟಿಸಿನ ಕೊಡಬೇಕು ಅನ್ನೋದು ಇಲ್ಲ. ಆ ಒಂದು ಪಶುಪಾಲನಾ ಚಟುವಟಿಕೆ ತೊಡಸ್ಕೊಂಡಿರ್ಬೇಕು, ಮತ್ತೆ ಅವರು ಕೆಲವು ದಾಖಲಾತಿಗಳನ್ನ ಮಿನಿಮಮ್ ಕೊಡಬೇಕಾಗತ್ತೆ, ಕನಿಷ್ಠ ಪ್ರಮಾಣ ದಾಖಲಾತಿ. ಅದು ಬಿಟ್ಟರೆ ಬೇರೆ ಅರ್ಹತೆ ಅಂತ ಏನು ಇಲ್ಲ, ಯಾಕಂದ್ರೆ ಸಂಕಷ್ಟದಲ್ಲಿರೋರು ಕೊಡಬೇಕಾದ್ರಿಂದ ಅಂತ ಅರ್ಹತೆಗಳೇನು ಅದಕ್ಕೆ ಇಲ್ಲ. ಹೆಚ್ಚಾಗಿ ಇದನ್ನ ಒಂದು ರೀತಿ ಅಭಿಯಾನದ ರೀತಿಯಲ್ಲಿ ಸರ್ಕಾರ ಮಾಡ್ತಾ ಇದೆ. ಯಾಕೆ ಅಭಿಯಾನದ ರೀತಿಯಲ್ಲಿ ಮಾಡ್ತಾ ಇದೆ? ಯಾಕೆಂತಂದ್ರೆ ಸಾಮಾನ್ಯವಾಗಿ ಯಾವ್ದಾದ್ರು ಯೋಜನೆಗಳು ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದ್ಸರಿ ಅದಕ್ಕೆ ಅದನ್ನ ಘೋಷಣೆಯನ್ನ ಮಾಡ್ತಾರೆ, ಈ ತರದೊಂದು ಫಲಾನುಭವಿಗಳು ಆಗಬಹುದು ಅಂತ ಹೇಳ್ತಾರೆ. ಆದ್ರೆ ಇದನ್ನ ಅಭಿಯಾನದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಯಾಕೆ? ಹೌದು, ಯಾಕಂದ್ರೆ ಸರ್ಕಾರ ಮಟ್ಟದಲ್ಲಿ ಹಲವಾರು ಯೋಜನೆಗಳು ಒಳ್ಳೊಳ್ಳೆ ಉದ್ದೇಶನ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಎಲ್ಲ ಒಂದ್ ಕಡೆ ಅದು ಜನರಿಗೆ ಅದರ ಅರಿವಿಗೆ ಬರೋದರಲ್ಲಿ ನಾವು ಸಫಲರಾಗದೇ ಇರ್ಬೋದು. ಸೊ ಒಂದು ವಿಶೇಷ ಅಭಿಯಾನ ಅಂತ ಹೊಂದ್ಕೊಂಡಾಗ, ನಾನಾಗ್ಲೇ ಹೇಳಿದ ವಿಶೇಷ ಅಭಿಯಾನ ಅಂತ, ಈ ಅಭಿಯಾನ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅಥವಾ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಸೊ ಇದರಲ್ಲಿ ಪಶುಪಾಲನಾ ಇಲಾಖೆ ಉಪನಿರ್ದೇಶಕರು ನೋಡಲ್ ಅಧಿಕಾರಿ, ಉಸ್ತುವಾರಿ ಅಧಿಕಾರಿ ಆಗಿರ್ತಾರೆ. ಇದಲ್ಲದೆ ಈಗ ಬ್ಯಾಂಕ್ನಿಂದ ಇದು ಅನುಷ್ಠಾನಗೊಳ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಬ್ಯಾಂಕ್ಗಳ ಪಾಲುದಾರಿಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಜಿಲ್ಲಾ ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕರು, ನಬಾರ್ಡ್ನ ಪ್ರಧಾನ ವ್ಯವಸ್ಥಾಪಕರು, ಹಾಗೆಯೇ ಎಲ್ಲ ಏನು ಮೇಜರ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ, ಮುಖ್ಯವಾದ ಬ್ಯಾಂಕ್ಗಳು ಜಿಲ್ಲೆನಲ್ಲಿ ಇದೆ, ಆ ಎಲ್ಲ ಬ್ಯಾಂಕ್ಗಳ ಮುಖ್ಯ ವ್ಯವಸ್ಥಾಪಕರುಗಳು ಈ ಒಂದು ವಿಶೇಷ ಅಭಿಯಾನದಲ್ಲಿ ವಾರದಲ್ಲಿ ಒಂದು ದಿವಸ ಸೇರಿ ಆ ಏನ್ ಅರ್ಜಿಗಳು ಬಂದಿದೆ ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸ್ಥಳದಲ್ಲೇ ಅದನ್ನ ವಿಲೇವಾರಿ ಮಾಡತಕ್ಕಂತ ಒಂದು ಕಾರ್ಯವನ್ನ ಈ ವಿಶೇಷ ಅಭಿಯಾನದಲ್ಲಿ ಕೈಗೊಳ್ಳಲಾಗುತ್ತೆ. ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತೆ. ಯಾವುದೇ ಒಂದು ಹಳ್ಳಿಯಿಂದ ಅರ್ಜಿಗಳನ್ನ ಅದನ್ನ ಸಲ್ಲಿಸಿದ್ರು ಅದನ್ನ ನಮ್ಮ ಪಶುವೈದ್ಯಕೀಯ ಸಂಸ್ಥೆಗಳ ಮುಖಾಂತರ ಅಥವಾ ಬ್ಯಾಂಕ್ಗಳ ಮುಖಾಂತರ ಈ ಅರ್ಜಿಗಳು ಜಿಲ್ಲಾ ಮಟ್ಟಕ್ಕೆ ಬಂದು ಅದನ್ನೆಲ್ಲ ಕ್ರೋಢೀಕರಿಸಿ ಸ್ಥಳದಲ್ಲೇ ಪರಿಶೀಲನೆ ಮಾಡಿ ವಿಲೇವಾರಿ ಮಾಡಬೇಕು. ಅಂದ್ರೆ ಅದರಿಂದ ಬೇಗ ಅವ್ರ ಸೌಲಭ್ಯ ಸಿಗಬೇಕು, ನಿಧಾನ ಆಗಬಾರದು ಇದರಿಂದ ಅನ್ನೋ ದೃಷ್ಟಿಯಿಂದ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ ಅದು ಪತ್ರಿಕೆಗಳಲ್ಲಿ ಮತ್ತೆ ಈಗ ರೇಡಿಯೋ ಮಾಧ್ಯಮಗಳಲ್ಲಿ ಅದನ್ನೆಲ್ಲ ಅದರ ಬಗ್ಗೆ ಅರಿವು ಮೂಡಿಸಿ ರೈತರಿಗೆ ಈ ಅಭಿಯಾನದಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಅರ್ಜಿನ ಸಲ್ಲಿಸಬೇಕು ಅಂತಕ್ಕಂತ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಈಗ ಪಶುಪಾಲನೆ ಅಥವಾ ಪಶು ಸಂಗೋಪನೆ ಅಂತ ಹೇಳಿದ್ರೆ ಅದು ಕೇವಲ ಯಾವುದೋ ಒಂದು ಪ್ರಾಣಿಗೆ ಮೀಸಲಾಗಲ್ಲ. ದನಕರುಗಳನ್ನು ಸಾಕೋರನ್ನು ಕೂಡ ನಾವು ಪಶುಪಾಲಕರು ಅಂತ ಹೇಳಿ ಕರಿತೇವೆ. ಹಾಗೆಯೇ ಎಮ್ಮೆ ಇರಬಹುದು, ಹಂದಿ ಇರಬಹುದು, ಕುರಿ ಇರಬಹುದು, ಕೋಳಿ ಇವೆಲ್ಲವೂ ಕೂಡ ಪಶುಪಾಲನೆಯ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಯಾವೆಲ್ಲ ಚಟುವಟಿಕೆಯನ್ನ ಮಾಡುವವರಿಗೆ ಈ ಯೋಜನೆಯನ್ನ ಒದಗಿಸಿಕೊಡಲಾಗುತ್ತೆ, ಮತ್ತೆ ಬೇರೆ ಬೇರೆ ಪ್ರಾಣಿಗಳನ್ನ ಸಾಕುವವರಿಗೆ ಎಷ್ಟು ಪ್ರಮಾಣದಲ್ಲಿ ಸಾಲದ ಸೌಲಭ್ಯವನ್ನು ನೀಡಲಾಗುತ್ತೆ? ಹೌದು, ಇದ್ರ ಬಗ್ಗೆ ಆಕ್ಚುಲಿ ರೈತರು ತಿಳ್ಕೋಬೇಕಾದ ಅವಶ್ಯಕತೆ ಇದೆ. ಹಲವಾರು ಪಶುಸಂಗೋಪನಾ ಚಟುವಟಿಕೆಗಳಿಗೆ ಈ ಒಂದು ದುಡಿಯುವ ಬಂಡವಾಳ ಅಥವಾ ಸಾಲ ಸೌಲಭ್ಯ ನೀಡಲಾಗುತ್ತೆ. ಉದಾಹರಣೆಗೆ ಹೈನುಗಾರಿಕೆಗೆ, ಹೈನುಗಾರಿಕೆಗೆ ಗರಿಷ್ಠ ಅಂದ್ರೆ ಎರಡು ಹಸುಗಳಿಗೆ, ಮಿಶ್ರ ತಳಿ ಹಸು ಘಟಕಕ್ಕೆ ನೀಡಬಹುದಾಗಿದೆ. ಒಂದು ಇದ್ದವರು ಕೂಡ ಕೊಡಬಹುದು. ಸೊ ಒಂದು ಹಸುವಿಗೆ ಒಂದು ತಿಂಗಳಿಗೆ ನಿರ್ವಹಣಾ ವೆಚ್ಚ 7,000. ಸೊ ಈ ತರ ಒಂದು ದರದಲ್ಲಿ ಎರಡು ಮಿಶ್ರ ತಳಿ ಹಸುಗಳಿಗೆ ಎರಡು ತಿಂಗಳುಗಳಿಗೆ ಗರಿಷ್ಠ 28,000 ತನಕ ಅವರಿಗೆ ಈ ಸಾಲ ಸೌಲಭ್ಯವನ್ನ ನೀಡಲಾಗುತ್ತೆ. ಹಾಗೇನೆ ಎಮ್ಮೆಗಳಿಗೂ ಕೂಡ, ಸುಧಾರಿತ ತಳಿ ಎಮ್ಮೆಗಳು ಅಂತ ಹೇಳಿದೀವಿ, ಸೊ ಆ ಒಂದು ಘಟಕಕ್ಕೂ ಕೂಡ ಈ ಒಂದು ಸಾಲ ಸೌಲಭ್ಯ ಇದೆ. ಪ್ರತಿ ತಿಂಗಳಿಗೆ ಒಂದು ಎಮ್ಮೆ ನಿರ್ವಹಣೆಗೆ 8,000 ರೂಪಾಯಿ ಈ ಒಂದು ದರದಲ್ಲಿ. ಎರಡು ಎಮ್ಮೆಗಳಿಗೆ ಎರಡು ತಿಂಗಳಿಗಳಿಗೆ ಗರಿಷ್ಠ 32,000 ರೂಪಾಯಿಗಳವರಿಗೆ ಈ ಒಂದು ಸಾಲ ಸೌಲಭ್ಯವನ್ನು ಪಡೆಯಬಹುದಾಗಿದೆ ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ. ಹಾಗೇನೆ ಕುರಿ ಮತ್ತೆ ಮೇಕೆ ಸಾಕಾಣಿಕೆದಾರರಿಗೂ ಕೂಡ ಈ ಒಂದು ಸಾಲ ಸೌಲಭ್ಯ ಲಭ್ಯ ಇದೆ. ಅದರಲ್ಲಿ ಈ ತಳಿ ಸಂವರ್ಧನೆ ಮಾಡ್ತಕ್ಕಂಥ ಕುರಿಗಳನ್ನ ನಿರ್ವಹಿಸತಕ್ಕಂಥವರಿಗೆ 8 ತಿಂಗಳ ಅವಧಿಗೆ ಅನ್ವಯ ಆಗೋ ತರ ಸಾಲ ಸೌಲಭ್ಯ ನೀಡಲಾಗುತ್ತೆ. ಕೊಟ್ಟಿಗೆ ಪದ್ಧತಿಯಲ್ಲಿ ಯಾರು ಈ ಕುರಿಗಳನ್ನ ಸಾಕ್ತಾರೆ ಅವರುಗಳಿಗೆ 10+1 11 ಕುರಿಗಳನ್ನ ಇಟ್ಕೊಂಡು, 10 ಹೆಣ್ಣು 1 ಗಂಡು ಅಂತ ಹೇಳ್ತೀವಿ, 11 ಆ ಘಟಕಕ್ಕೆ 24,000 ತನಕ ಒಂದು ಸಾಲ ಸೌಲಭ್ಯ ನೀಡತಕ್ಕಂತ ಸೌಲಭ್ಯ ಇದೆ. ಹಾಗೇನೆ 20+1 20 ಹೆಣ್ಣು ಕುರಿ 1 ಗಂಡು ಕುರಿ ಇಟ್ಕೊಂಡಿರ್ತಕ್ಕಂತ ಘಟಕಕ್ಕೆ 48,000 ತನಕ ಸಾಲ ಸೌಲಭ್ಯ ನೀಡಬಹುದು. ಕನಿಷ್ಠ 24,000 ಗರಿಷ್ಠ 48,000 ತನಕ, ಅಂದ್ರೆ ಅವರಲ್ಲಿ ಕನಿಷ್ಠ 10 ಅಥವಾ 20 ಕುರಿ ಘಟಕ ಇರಬೇಕು. ಸೊ ಅದೇ ತರ ಸಾಂಪ್ರದಾಯಿಕ ಪದ್ಧತಿ ಅಂದ್ರೆ ಹೊರಗಡೆ ಬಿಟ್ಟು ಮೇಯಿಸೋದು, ಅವಾಗವಾಗ ಸ್ವಲ್ಪ ಸಮತೋಲನ ಆಹಾರ ಕೊಡ್ತಕ್ಕಂಥ ಪದ್ಧತಿ ಇಟ್ಕೊಂಡಿರೋರು ಕೂಡ ಅವರು ಕೂಡ ಈ ಒಂದು ಸಾಲ ಸೌಲಭ್ಯ ಪಡಿಬಹುದು. ಅವ್ರಿಗೆ ಸಾಲ ಸೌಲಭ್ಯ ಇದಕ್ಕೆ ಸ್ವಲ್ಪ ಕಡಿಮೆ ಇರುತ್ತೆ. 10 ಕುರಿ ಘಟಕ ಇಟ್ಕೊಂಡಿರ್ತಕ್ಕಂಥವ್ರಿಗೆ 12,000 ರೂಪಾಯಿ, ಹಾಗೇನೆ 20 ಕುರಿ ಘಟಕ ಇಟ್ಕೊಂಡಿರ್ತಕ್ಕ 24,000 ರೂಪಾಯಿ, ಹಾಗೇನೆ 10 ಮೇಕೆ ಘಟಕ ಇಟ್ಕೊಂಡಿರ್ತಕ್ಕಂಥವ್ರಿಗೆ 13,000 ರೂಪಾಯಿ, 20 ಮೇಕೆ ಘಟಕ ಇಟ್ಕೊಂಡಿರ್ತಕ್ಕಂಥವ್ರಿಗೆ 20,000 ರೂಪಾಯಿ ತನಕ ಈ ಒಂದು ಸಾಲ ಸೌಲಭ್ಯ ಪಡೆಯೋದಕ್ಕೆ ಅವಕಾಶ ಇದೆ. ಇನ್ನು ಇದಲ್ಲದೆ ಮರಿಗಳನ್ನ ಕೊಬ್ಬಿಸೋದು ಅಥವಾ ಮರಿಗಳನ್ನ ಬಳಸ್ತಕ್ಕಂಥ ಒಂದು ಘಟಕ ಇಟ್ಕೊಂಡಿರೋರಿಗೆ ಫ್ಯಾಟನಿಂಗ್ ಯೂನಿಟ್ಸ್ ಅಂತೀವಿ, ಸೊ 3.5 ತಿಂಗಳಿಂದ 9.5 ತಿಂಗಳಿನವರಿಗೆ ಈ ಒಂದು ಸಾಲ ಸೌಲಭ್ಯನ ಪಡೀಲಿಕ್ಕೆ ಅವಕಾಶ ಇದೆ. ಅಂದ್ರೆ ಮರಿ 3.5 ತಿಂಗಳಿದ್ದಾಗಿಂದ 9.5 ತಿಂಗಳ ತನಕ. ಸೊ ಅವ್ರಗಳಿಗೂ ಅಷ್ಟೇ 10 ಕುರಿ ಮರಿಗಳ ಘಟಕ ಇಟ್ಕೊಂಡಿರ್ತಕ್ಕಂಥವ್ರಿಗೆ 13,000 ರೂಪಾಯಿ, 20 ಕುರಿ ಮರಿಗಳ ಘಟಕ ಇಟ್ಕೊಂಡಿರ್ತಕ್ಕಂಥವ್ರಿಗೆ 26,000 ರೂಪಾಯಿ ಅಲ್ಲಿ ತನಕ ಸಾಲ ಸೌಲಭ್ಯನ ಪಡೆಯಬಹುದು. ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆನಲ್ಲಿ ಯಾರು ತೊಡಗಿಸ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಒಂದು ಈ ಸಾಲ ಸೌಲಭ್ಯದ ವ್ಯವಸ್ಥೆ ಇದೆ. ಮಾಂಸದ ಕೋಳಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಒಂದು ಬ್ಯಾಚ್ ನಲ್ಲಿ 60 ದಿನಗಳವರೆಗೆ ಪ್ರತಿ ಕೋಳಿಗೆ 80 ರೂಪಾಯಿ ತನಕ ಸಾಲ ಸೌಲಭ್ಯ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದೇ ತರ ಮೊಟ್ಟೆ ಕೋಳಿ ಘಟಕ ಇಟ್ಕೊಂಡಿರೋರು ಕೂಡ ಇದನ್ನು ಪಡೆಯಬಹುದು. ಮೊದಲ 20 ವಾರದವರೆಗೆ ಪ್ರತಿ ಕೋಳಿಗೆ 180 ರೂಪಾಯಿ ತರ ಒಂದು ಸಾಲ ಸೌಲಭ್ಯವನ್ನು ಪಡೆಯಬಹುದು. ಸೊ ಈ ಒಂದು ಸಾಲ ಸೌಲಭ್ಯ ವರ್ಷದಲ್ಲಿ ಒಂದು ಬ್ಯಾಚ್ ಮಾತ್ರ ದೊರೆಯುತ್ತೆ ಕೋಳಿ ಸಾಕಣೆಯಲ್ಲಿ ತೊಡಗಿಸುವಂತರಿಗೆ. ಸೊ ಈ ರೀತಿ ಗರಿಷ್ಠ 1.8 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯವನ್ನು ಅವರು ಪಡೆಯಬಹುದು. ಅದರ ನಂತರ ಕೂಡ ಅವರು ಪಡೆಯಬಹುದು, 1.8 ಲಕ್ಷ ನಂತರ ಕೂಡ ಅವರು ಪಡಿಬಹುದು. ಆದ್ರೆ ಕಡಿಮೆ ಬಡ್ಡಿದರ ಅದಕ್ಕೆ ಅನ್ವಯ ಆಗಲ್ಲ. ಸೊ ಮಾಮೂಲಿ ಬಡ್ಡಿದರ ಏನಿರುತ್ತೆ ಅದು ಅನ್ವಯ ಆಗುತ್ತೆ. ಸೊ ಈ ಒಂದು ಇದು ಮತ್ತೆ ಹಂದಿ ಸಾಕಾಣಿಕೆಯಲ್ಲಿ ತೊಡಗೊಂಡರೂ ಕೂಡ ಈ ಒಂದು ಸೌಲಭ್ಯ ಇದೆ. 10 ಹಂದಿ ಮರಿಗಳನ್ನ ಕೊಪ್ಸೋ ಒಂದು ಉದ್ದೇಶಕ್ಕೆ ಇಟ್ಕೊಂಡಿರುವಂತವ್ರಿಗೆ 6 ತಿಂಗಳವರೆಗೆ 60,000 ತನಕ ಸಾಲ ಸೌಲಭ್ಯ ನೀಡತಕ್ಕಂತ ಅವಕಾಶ ಇದೆ. ಮೊಲ ಸಾಕಾಣಿಕೆ ಅಲ್ಲೊಬ್ರು ಇಲ್ಲೊಬ್ರು ಅದಕ್ಕೂ ಕೂಡ ಆಸಕ್ತಿ ತೋರಿಸಿರ್ಬೋದು, ಅವ್ರಿಗೂ ಕೂಡ 50 ಹೆಣ್ಣು ಮತ್ತು 1 ಗಂಡು ಮೊಲ ಘಟಕ ಇಟ್ಕೊಂಡಿರ್ತಕ್ಕಂಥವ್ರಿಗೆ 1 ವರ್ಷದವರೆಗೆ 50,000 ರೂಪಾಯಿಗಳ ಸಾಲ ಸೌಲಭ್ಯ ಕೂಡ ಪಡ್ಕೋಬಹುದು. ಸೊ ಇಷ್ಟು ಮೊಲ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ, ಕುರಿ ಮತ್ತು ಮೇಕೆಗಳನ್ನ ವಿವಿಧ ಪದ್ಧತಿಯಲ್ಲಿ ಸಾಕ್ತಿರೋರಿಗೆ ಬೇರೆ ಬೇರೆ ಸಾಲ ಸೌಲಭ್ಯ, ಹಾಗೆ ಹೈನುಗಾರಿಕೆ ಎಮ್ಮೆ ಮತ್ತೆ ಹಸು ಸಾಕಾಣಿಕೆ ಕೂಡ. ಸೊ ಈ ಎಲ್ಲಾ ಒಂದು ಚಟುವಟಿಕೆ ತೋಡಿಸಿಕೊಂಡಿರೋರಿಗೆ ಹೇಳಿದ ಒಂದು ದರದಲ್ಲಿ ಸಾಲ ಸೌಲಭ್ಯ ಒಂದು ದೊರೆಯುತ್ತೆ. ಹಸು ಮತ್ತೆ ಎಮ್ಮೆ, ಕುರಿ, ಮೇಕೆ ಇವೆಲ್ಲ ಕನಿಷ್ಠ ಇಷ್ಟಿರಬಹುದು ಅಂತ ಹೇಳಿದ್ರಿ, ಗರಿಷ್ಠ ಎಷ್ಟರವರೆಗೆ ಸಿಗುತ್ತೆ ಸಾಲ? ಗರಿಷ್ಠ ನಾನು ಈಗ ಹೇಳದೆ, ಈಗ ಹಸುಗಾದ್ರೆ 2 ತನಕ ಸಿಗುತ್ತೆ, ಎಮ್ಮೆಗಾದ್ರೆ 2 ತನಕ, ಕುರಿಗಾದ್ರೆ ಹತ್ತು ಘಟಕ ಇಪ್ಪತ್ತು ಘಟಕ. ಹಾಗೇನೆ ಕೋಳಿಗಳಿಗಾದ್ರೆ ನಾನು ಹೇಳಿದೆ ಒಂದು ಬ್ಯಾಚ್ ನಲ್ಲಿ 60 ದಿನಗಳಿಗೆ 80 ರೂಪಾಯಿ 1.8 ಲಕ್ಷ ತನಕ. ಸೊ ಮೊಟ್ಟೆ ಕೋಳಿ ಕೂಡ ಅದೇ ತರ ಅನ್ವಯ ಆಗುತ್ತೆ. ಹಂದಿಗಾದ್ರೆ 10 ಹಂದಿಗಳಿಗೆ, ಮೊಲಗಳಿಗಾದ್ರೆ 50 ಮೊಲಗಳಿಗೆ. ಸೊ ಈ ಒಂದು ಸಂಖ್ಯೆಗೆ ಏನಂದ್ರೆ ಒಂದು ಮೀಡಿಯಂ ಮಟ್ಟದಲ್ಲಿ ಅಥವಾ ಒಂದು ಕನಿಷ್ಠ ಪ್ರಮಾಣದಲ್ಲಿ ಸಾಕ್ತಿರ್ತಕ್ಕಂಥವ್ರಿಗೆ ಈ ಒಂದು ಸಾಲ ಸೌಲಭ್ಯ ನೀಡಬೇಕು ಅಂತದ್ದು ಉದ್ದೇಶ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಬೇರೆ ಯೋಜನೆಯಲ್ಲಿ ಸಾಲ ಸೌಲಭ್ಯ ಪಡ್ಕೋಬಹುದು, ಅಂತವ್ರನ್ನ ಒಂದು ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇದರಲ್ಲಿದೆ. ಈಗ ಈ ಎಲ್ಲಾ ಚಟುವಟಿಕೆಯನ್ನ ಮಾಡ್ತಾ ಇರತಕ್ಕಂತಹ ನಮ್ಮ ಪಶುಪಾಲಕರು ಈ ಯೋಜನೆ ಏನಿದೆಯೋ ಇದರ ಸೌಲಭ್ಯವನ್ನ ಪಡಿಬೇಕು ಅಂತ ಹೇಳಿದ್ರೆ ಮೂಲಭೂತವಾಗಿ ಏನ್ ಮಾಡಬೇಕಾಗತ್ತೆ ಅವರು? ಅವರು ಒಂದು ಮಾಹಿತಿ ಪಡೆಯೋದಕ್ಕೆ ಹತ್ತಿರದ ಪಶುವೈದ್ಯಕೀಯ ಸಂಸ್ಥೆಗೆ ಹೋಗ್ಬೋದು ಅಥವಾ ಬ್ಯಾಂಕ್ ಅನ್ನ ಒಂದು ಅವರು ಸಂಪರ್ಕ ಮಾಡಬಹುದು. ಮತ್ತೆ ಅವ್ರಿಗೆ ಬೇಕಾಗಿರೋ ದಾಖಲಾತಿ ಕೂಡ ಅಷ್ಟೇನೆ, ತುಂಬಾ ಏನು ಜಾಸ್ತಿ ದಾಖಲಾತಿ ಒದಿಸಬೇಕಾಗಿಲ್ಲ. ಪ್ರತಿಯೊಂದು ಬ್ಯಾಂಕ್ಗೂ ನಿಮ್ಗೆ ಒಂದು ಸೇವಾ ವಲಯ ಅಂತ ಇರುತ್ತೆ, ಈ ಇಂಥ ಬ್ಯಾಂಕು ಇಂತಿಂತ ಹಳ್ಳಿಗಳಿಗೆ ಸೇವೆಯನ್ನು ಒದಗಿಸ್ಬೋದು ಅಂತ. ಸೊ ಆ ಒಂದು ಬ್ಯಾಂಕಿಗೆ ಅವರು ಹೋಗ್ಬೇಕಾಗತ್ತೆ. ಆ ಒಂದು ಬ್ಯಾಂಕ್ ನಲ್ಲಿ ಅವ್ರದ್ದು ಉಳಿತಾಯ ಖಾತೆ ಇರಬೇಕಾಗತ್ತೆ, ಒಂದು ಖಾತೆಯನ್ನ ತೆರೆದಿರಬೇಕಾಗತ್ತೆ. ಸೊ ಆ ಖಾತೆಯ ಒಂದು ಸಂಖ್ಯೆ ಅಥವಾ ಒಂದು ಪಾಸ್ಬುಕ್ ಒಂದು ಜೆರಾಕ್ಸ್ ಅನ್ನ ಕೊಡಬೇಕಾಗತ್ತೆ. ಮತ್ತೆ ಅವ್ರದ್ದು ಒಂದು ಗುರುತಿನ ಪುರಾವೆ ಕೊಡಬೇಕು, ಮತದಾರ ಚೀಟಿ ಆಗ್ಬೋದು, ಆಧಾರ್ ಕಾರ್ಡ್ ಆಗ್ಬೋದು, ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು, ಪ್ಯಾನ್ ಕಾರ್ಡ್ ಆಗ್ಬೋದು, ಏನಿದೆಯೋ ಅದೊಂದು ಗುರುತಿನ ಪುರಾವೆ ಒಂದು ಕೊಡಬೇಕಾಗತ್ತೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಸಂಬಂಧಪಟ್ಟ ಅರ್ಜಿ ಇದೆ, ಸೊ ಒಂದು 2 ಪುಟಗಳ ಅರ್ಜಿ ಇದೆ. ಆ ಅರ್ಜಿಯನ್ನ ಆಕ್ಚುಲಿ ಪೂರ್ತಿ ಅವರು ಭರ್ತಿ ಮಾಡಿ ಈ ಒಂದು ದಾಖಲಾತಿಗಳು ಹಾಕ್ಬೇಕು. ಯಾವ್ದಂದ್ರೆ ನಿಮ್ಮ ಯಾವ ಬ್ಯಾಂಕ್ ನಲ್ಲಿ ಖಾತೆ ಇದೆ, ಆ ಖಾತೆಯ ಸಂಖ್ಯೆ, ಮತ್ತೆ ಅದರದ ಒಂದು ಜೆರಾಕ್ಸ್ ಒಂದು ಪ್ರತಿ, ಆಮೇಲೆ ಅವ್ರದ್ದು ಫೋಟೋ ಅಂಟಿಸಬೇಕು. ಅದ್ರ ಜೊತೆಗೆ ಅವ್ರದ್ದು ವಾಸಸ್ಥಳ ದೃಢೀಕರಣ ಪತ್ರ ಬ್ಯಾಂಕ್ ನಲ್ಲಿ ತಗೊಳ್ತಾರೆ, ಅದಕ್ಕೆ ಏನ್ ಬೇಕಾದ್ರೂ ಕೊಡಬಹುದು, ದೂರವಾಣಿ ಬಿಲ್ ಆಗ್ಬಹುದು, ವಿದ್ಯುಚ್ಛಕ್ತಿ ಬಿಲ್ ಆಗ್ಬಹುದು, ಆಮೇಲೆ ಆಸ್ತಿ ತೆರಿಗೆ ರಸೀದಿ ಆಗ್ಬಹುದು, ಆಧಾರ್ ಕಾರ್ಡ್ ಆಗ್ಬಹುದು, ಯಾವ್ದಾದ್ರು ಆಗ್ಬಹುದು, ಅಥವಾ ಪಂಚಾಯತ್ ಪುರಸಭೆ ನೀಡಿರ್ತಕ್ಕಂಥ ಪ್ರಮಾಣ ಪತ್ರ, ಯಾವ್ದಾದ್ರು ಒಂದು ವಾಸಸ್ಥಳದ್ದು. ಅದಕ್ಕಿಂತ ಒಂದು ದೃಢೀಕರಣ ತಗೊಳ್ಬೇಕಾಗಿಲ್ಲ, ಇರೋದನ್ನೇ ಕೊಟ್ಟರೆ ಆಯ್ತು. ಸೊ ಆ ಒಂದು ಇದನ್ನ ಕೊಡಬೇಕು. ಮತ್ತೆ ಈಗಾಗಲೇ ಇಲಾಖೆ ಯೋಜನೆಗಳಲ್ಲಿ ಯೋಜನೆಗಳು ತಗೋಬೇಕು ಅಂತ ಹೇಳಿದ್ರೆ ಸರ್ಕಾರದ ವತಿಯಿಂದ ಫ್ರೂಟ್ಸ್ ಐಡಿ ರಿಜಿಸ್ಟ್ರೇಷನ್ ಮಾಡಬೇಕು, ನೋಂದಣಿ ಮಾಡಬೇಕು ಅಂತ ಇದೆ. ಸೊ ಆ ಒಂದು ಫ್ರೂಟ್ಸ್ ಗುರುತಿನ ಸಂಖ್ಯೆ ಪಡೆಯೋದಕ್ಕೆ, ಆ ಒಂದು ರಿಜಿಸ್ಟ್ರೇಷನ್ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅವರು ಫಸ್ಟ್ ಹೋಗ್ಬೇಕು. ಇಲ್ಲಿ ಕೃಷಿ ಇಲಾಖೆಯಲ್ಲಿ, ಕೃಷಿ ಇಲಾಖೆ ಕಚೇರಿಗಳಲ್ಲಿ ಅದನ್ನ ನೋಂದಣಿ ಮಾಡ್ಕೊಡ್ತಾರೆ, ಇಲ್ಲ ಅಂದ್ರೆ ಪಶುಪಾಲನಾ ಇಲಾಖೆಯಲ್ಲಿ ಕೂಡ ಅದನ್ನ ನೋಂದಣಿಗೆ ಅವ್ರು ಸಂಪರ್ಕ ಮಾಡಿ ಮಾಡ್ಕೋಬಹುದು. ಈ ತರ ಒಂದು ಫ್ರೂಟ್ಸ್ ಐಡಿಯನ್ನ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಅದು ನಾನು ಹೇಳಿದೆ, ಅವ್ರನ್ನ ಸಂಪರ್ಕ ಮಾಡಿ ಮಾಡ್ಕೋಬಹುದು. ಆ ಒಂದು ಫ್ರೂಟ್ಸ್ ಐಡಿ ಕೂಡ ಅವರು ಒಂದು ದಾಖಲಾತಿ ನೀಡಬೇಕಾಗತ್ತೆ. ಆಮೇಲೆ ನಾನು ಹೇಳಿದೆ ಯಾವ ಚಟುವಟಿಕೆಗೆ ಮಾಡ್ತಾ ಇದ್ದಾರೆ ಅನ್ನೋದು ಬ್ಯಾಂಕ್ಗೆ ಬೇಕಾಗತ್ತೆ. ಸೊ ಆ ಬಗ್ಗೆ ಸಾಲಕ್ಕೆ ಸಲ್ಲಿಸ್ತಾ ಇರ್ತಕ್ಕಂಥ ಅರ್ಜಿನಲ್ಲೇನೆ ಒಂದು ದೃಢೀಕರಣ ಬರೆದು ಕೊಡಬಹುದು ಸಂಬಂಧಿಸಿದ ಪಶುವೈದ್ಯಾಧಿಕಾರಿ, ಇಲ್ಲ ಅಂದ್ರೆ ಅದಕ್ಕೆ ಒಂದು ಸೆಪರೇಟ್ ಒಂದು ಪತ್ರದಲ್ಲಿ ಇಂಥವ್ರು ಇಂತಹ ಒಂದು ಪಶುಸಂಗೋಪನೆ ಚಟುವಟಿಕೆಯನ್ನು ತೊಡಗಿಸಿಕೊಂಡು ಇಷ್ಟು ಸಂಖ್ಯೆ ಜಾನುವಾರುಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಒಂದು ಮಾಹಿತಿನ ಬ್ಯಾಂಕ್ ಕೊಡಬೇಕಾಗತ್ತೆ. ಸೊ ಇದಿಷ್ಟು ದಾಖಲಾತಿಗಳು, ಅರ್ಜಿ ಜೊತೆಗೆ ದಾಖಲಾತಿಗಳನ್ನ ಸೇರಿಸಿ ಹತ್ತಿರದ ಪಶುವೈದ್ಯಕೀಯ ಸಂಸ್ಥೆಯ ಅಧಿಕಾರಿ ಅಥವಾ ಸಿಬ್ಬಂದಿಗಳಿಗೆ ನೀಡಿದ್ರೆ, ಪಶುವೈದ್ಯಾಧಿಕಾರಿಗೆ ನೀಡಿದ್ರೆ, ಅದು ಏನಾಗುತ್ತೆ, ತಾಲೂಕು ಮಟ್ಟದ ಅಧಿಕಾರಿಗಳ ಮುಖಾಂತರ ಜಿಲ್ಲಾ ಮಟ್ಟಕ್ಕೆ ಬರುತ್ತೆ. ಸೊ ಜಿಲ್ಲಾ ಮಟ್ಟದಲ್ಲಿ ಉಪನಿರ್ದೇಶಕರು ಕಚೇರಿಯಲ್ಲಿ ಉಪನಿರ್ದೇಶಕರು ಅರ್ಜಿಗಳನ್ನ ಪರಿಶೀಲಿಸಿ ಅದನ್ನ ವಿಶೇಷ ಅಭಿಯಾನ ಅಂತ ಏನ್ ಹೇಳಿದೆ, ಪ್ರತಿ ಶುಕ್ರವಾರ ಸಾಮಾನ್ಯವಾಗಿ ಶುಕ್ರವಾರ ರಜೆ ಇತ್ತು ಅಂದ್ರೆ ಗುರುವಾರ ಅಥವಾ ಶನಿವಾರ ನಡೆಯುತ್ತೆ. ಸೊ ಆ ಒಂದು ಅಭಿಯಾನದಲ್ಲಿ ಜಿಲ್ಲಾ ಲೀಡ್ ಬ್ಯಾಂಕ್ ಮತ್ತೆ ಎಲ್ಲಾ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕರ ಸನ್ನಿಧಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪರಿಶೀಲನೆ ಮಾಡಿ ಅದನ್ನ ಅಲ್ಲೇ ಇತ್ಯರ್ಥಗೊಳಿಸತಕ್ಕಂತ ಒಂದು ಪ್ರಯತ್ನ ಆಗುತ್ತೆ. ಈಗ ಅರ್ಜಿ ಸಲ್ಲಿಸಿದಂತಹ ಎಲ್ರಿಗೂ ಕೂಡ ಈ ಸೇವಾ ಸೌಲಭ್ಯ ಸಿಗುತ್ತಾ ಹೇಗೆ? ಅರ್ಜಿ ಸಲ್ಲಿಸಿದಂತ ಎಲ್ರಿಗೂ ಸಿಗುತ್ತೆ ಅಂದ್ರೆ ಅದು ಎಲ್ಲಾ ತರದಲ್ಲೂ ಅರ್ಹತೆ ಇರಬೇಕಾಗುತ್ತೆ. ಅರ್ಹತೆ ಇದ್ರೆ, ಅರ್ಹತೆ ಇದ್ರೆ ಅದನ್ನ ಸ್ಥಳದಲ್ಲೇ ವಿಲೇವಾರಿ ಮಾಡತಕ್ಕಂತ ಒಂದು ಪ್ರಯತ್ನ ನಡೀತಾ ಇದೆ. ಅಂತ ಅಂದ್ರೆ ಈ ಯೋಜನೆಗೆ ನೋಂದಾವಣಿಯನ್ನ ಮಾಡಿಕೊಳ್ಳುವ ಮೂಲಕ ಅವರು ಏನು ಚಟುವಟಿಕೆಗಳನ್ನ ಮಾಡ್ತಾ ಇದಾರೋ ಮಧ್ಯದಲ್ಲಿ ಯಾವ್ದಾದ್ರು ಸಮಸ್ಯೆಗಳು ಬರಬಹುದು. ಅದು ಸಾಮಾನ್ಯವಾಗಿ ಆರ್ಥಿಕ ಸಮಸ್ಯೆಗಳು ಹಿಂಗೆ ಬರುತ್ತೆ, ಇಂಥ ದಿವಸನೇ ಬರುತ್ತೆ ಅಂತೇಳಿ ನಾವು ಊಹೆಯನ್ನ ಮಾಡ್ಲಿಕ್ಕಾಗಲ್ಲ. ಅಂತಹ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಈ ಕರೋನಾ ಕಾಲದಲ್ಲಿ ಯಾವ ಸಮಸ್ಯೆ ಯಾವಾಗ ಬೇಕಾದ್ರೂ ಕೂಡ ಬರಬಹುದು, ಆ ಕಾರಣಕ್ಕಾಗಿ ಅವರು ಸಾಕ್ತಾ ಇರತಕ್ಕಂತಹ ಪಶುಗಳು ಏನಿದ್ದಾವೋ ಅಥವಾ ಜಾನುವಾರುಗಳು ಏನಿದ್ದಾವೋ ಅವುಗಳ ನಿರ್ವಹಣೆಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಸೇವಾ ಸೌಲಭ್ಯವನ್ನ ಸಾಲವನ್ನ ಬ್ಯಾಂಕುಗಳು ನೀಡ್ತಾ ಇದ್ದಾವೆ. ಇದರ ಒಂದು ಉಪಯೋಗವನ್ನ ನಮ್ಮ ಕೃಷಿಕರು ಮತ್ತೆ ಪಶುಪಾಲಕರು ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಮತ್ತೊಂದು ವಿಚಾರ ನಮ್ಗೆ ಹೇಳ್ಬೇಕಂದ್ರೆ, ಈ ಒಂದು ಸಾಲ ಸೌಲಭ್ಯಕ್ಕೆ ಯಾವುದೇ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ, ಶ್ಯೂರಿಟಿ ಅಂತ ಹೇಳ್ತೀವಿ. ಸೊ ಅದು ಬೇಕಾಗೋದಿಲ್ಲ. ಸೊ ಅದರ ಅರಿವು ರೈತರಿಗೆ ಇರಬೇಕು. ಯಾವುದೇ ಅದನ್ನು ಆಧಾರ ಅಥವಾ ಒಂದು ಅಡ ಇಡೋದು ಇದಕ್ಕೆ ಅವಶ್ಯಕತೆ ಇರೋದಿಲ್ಲ. ಸೊ ಕೊಲ್ಯಾಟ್ರಲ್ ಶ್ಯೂರಿಟಿ ಅಥವಾ ಸೆಕ್ಯೂರಿಟಿ ಬೇಕಾಗಲ್ಲ ಇದಕ್ಕೆ. 1.8 ಆರು ಲಕ್ಷದವರೆಗೂ. ಸೊ ಯಾವುದೇ ಒಂದು ಶ್ಯೂರಿಟಿ ಬೇಕಾಗೋದಿಲ್ಲ ಬ್ಯಾಂಕ್ಗೆ. ಸೊ ಇವ್ರು ನಡೆಸ್ತಾ ಇರ್ತಕ್ಕಂಥ ಚಟುವಟಿಕೆನೆ ಒಂದು ಅದಕ್ಕೆ ಆಧಾರ ಸೌಲಭ್ಯ ಕೊಡ್ತಾರೆ. ಅದಕ್ಕೆ ಬೇಕಾದಂತಹ ಹಣ ಅವ್ರಿಗೆ ಎಷ್ಟು ಬೇಕಾಗಿರುತ್ತೋ ಅದು, ಮತ್ತೆ ಅವ್ರು ಎಷ್ಟು ಜಾನುವಾರುಗಳನ್ನ ಸಾಕ್ತಾ ಇರ್ತಾರೋ ಅದಕ್ಕೆ ಬೇಕಾದಂತಹ ಸಾಲ ಸೌಲಭ್ಯವನ್ನ, ಅವುಗಳ ಒಂದು ನಿರ್ವಹಣೆಗೆ ಬೇಕಾದಂತಹ ಹಣಕಾಸನ್ನ ಬ್ಯಾಂಕ್ನಿಂದ ಕೊಡಿಸ್ಕೊಡ್ಲಾಗುತ್ತೆ. ಹೌದು, ಮತ್ತೊಂದು ವಿಷಯ ಗಮನ ಇಟ್ಕೊಬೇಕು ಅಂತ ಹೇಳಿದ್ರೆ, ಇದನ್ನ ಮರುಪಾವತಿ ಮಾಡಬೇಕಾಗತ್ತೆ ಒಂದು ವರ್ಷದೊಳಗೆ. ಅಂದ್ರೆ ಅವ್ರು ಸಂಕಷ್ಟದಲ್ಲಿರೋದಾಗ ಆ ಮಟ್ಟಕ್ಕೆ ಅವರಿಗೆ ಸಾಲ ಸೌಲಭ್ಯ ನೀಡಿ ಮತ್ತೆ ಅವ್ರು ಚೇತರಿಸಿಕೊಳ್ತಾ ಇದ್ದಂಗೆನೆ, ಹಣಕಾಸಿನ ವಿಚಾರ ಚೇತರಿಸಿಕೊಳ್ತಾ ಇದ್ದಂಗೆನೆ ಮರುಪಾವತಿನ ಮಾಡಬೇಕಾಗತ್ತೆ. ಒಂದು ವರ್ಷದ ಒಳಗಡೆ ಮಾಡಬೇಕು. ಒಂದ್ ವೇಳೆ ವರ್ಷಕ್ಕೆ ನಂತರನೂ ಕೂಡ ಅದು ಪಾವತಿ ಆಗ್ಲಿಲ್ಲ ಅಂದ್ರೆ ಈ ಕಡಿಮೆ ಬಡ್ಡಿ ದರದ ಸೌಲಭ್ಯ ಅವರಿಗೆ ಸಿಗೋದಿಲ್ಲ. ಮಾಮೂಲಿ ಬಡ್ಡಿ ದರದಲ್ಲಿ ಅವರಿಗೆ ಆ ಒಂದು ಸಾಲಕ್ಕೆ ಬಡ್ಡಿಯನ್ನ ಹಾಕ್ತಾರೆ. ಒಂದು ವರ್ಷದೊಳಗಡೆ ಪಾವತಿ ಮಾಡಿದ್ರೆ ಈ ಒಂದು ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಸಾಲ ಮರುಪಾವತಿ ಆಗುತ್ತೆ. ಈ ಸೌಲಭ್ಯಕ್ಕೆ ನಾವು ನೋಂದಣಿಯನ್ನ ಮಾಡಿಕೊಳ್ಳಿಕ್ಕೆ ಕಡೆಯ ದಿನಾಂಕವನ್ನ ಮಾಡಿದ್ದಾರೆ, ಅದನ್ನ ಇನ್ನೊಮ್ಮೆ ಹೇಳಿ. ಈಗ ವಿಶೇಷ ಅಭಿಯಾನ ಅಂತ ನಾವು ಹಮ್ಮಿಕೊಂಡಿದ್ದು ನವೆಂಬರ್ ತಿಂಗಳಿಂದ, ನವೆಂಬರ್ 8ನೇ ತಾರೀಕಿನಿಂದ ಫೆಬ್ರವರಿ 12ರವರೆಗೂ ಇರುತ್ತೆ. ಸೊ ಈ ಒಂದು ಅವಧಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಯನ್ನ ಪಡೆದು ಸಾಲ ಸೌಲಭ್ಯವನ್ನ ನೀಡಬೇಕು ಅನ್ನೋದು ಭಾರತ ಸರ್ಕಾರದ ಒಂದು ಧ್ಯೇಯೋದ್ದೇಶ. ಸೊ ಈ ಒಂದು ಅವಧಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಮುಂದೆ ಬಂದು ಅರ್ಜಿಗಳನ್ನ ನೀಡಬೇಕು. ಅಂದ್ರೆ 2022ರ ಫೆಬ್ರವರಿ 12ರವರೆಗೂ ಕೂಡ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅಲ್ಲಿಯವರೆಗೂ ಕೂಡ ನೋಂದಣಿಯನ್ನ ಮಾಡಿಕೊಂಡು ಇದರ ಸದ್ಬಳಕೆಯನ್ನ. ಅಂತಿಮವಾಗಿ ಈ ಪಶುಪಾಲನೆಗಾಗಿ ನೀಡ್ತಾ ಇರತಕ್ಕಂತಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಬಗ್ಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟ್ರೆ? ಇದುವರೆಗೂ ಏನು ಕೃಷಿ ಚಟುವಟಿಕೆಗಳಿಗೆ ಮಾತ್ರ ಒಂದು ಮೀಸಲಾಗಿತ್ತು. ಸೊ ಅದನ್ನ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಅಭಿಯಾನ ಈಗ ಪಶುಸಂಗೋಪನಾ ಚಟುವಟಿಕೆ ವಿಸ್ತರಿಸೋದೇ ಒಂದು ಆಶಾದಾಯಕ ವಿಷಯ. ಯಾಕಂದ್ರೆ ಪಶುಸಂಗೋಪನಾ ಚಟುವಟಿಕೆ ಕೂಡ ಅವರು ಕೂಡ ಆರ್ಥಿಕ ಸಂಕಷ್ಟಕ್ಕೊಳಗಾಗಿ ಆ ಚಟುವಟಿಕೆಯನ್ನೇ ಕೈ ಬಿಡತಕ್ಕಂತ ಒಂದು ಸಂಭವ ಇರುತ್ತೆ. ಅದನ್ನು ತಪ್ಪಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಇರೋದು. ಸೊ ದಯಮಾಡಿ ಯಾರು ಅವಶ್ಯಕತೆ ಇದೆ, ಸೊ ಯಾರಿಗೆ ಅರ್ಹತೆ ಇದೆ, ದಯಮಾಡಿ ಅವರು ಬ್ಯಾಂಕ್ಗಳನ್ನ ಮತ್ತೆ ಹತ್ತಿರದ ಪಶು ವೈದ್ಯಕೀಯ ಸಂಸ್ಥೆನ ಸಂಪರ್ಕ ಮಾಡಿ ಅದಕ್ಕೆ ಏನ್ ಬೇಕು ಅರ್ಜಿ ಮತ್ತೆ ದಾಖಲಾತಿಯನ್ನು ಒಲಿಸಿ ಸೌಲಭ್ಯ ಪಡ್ಕೊಳ್ಳಿ ಅನ್ನೋದು ನಮ್ಮ ಒಂದು ಆಶಯ. ಒಳ್ಳೆದು ಡಾಕ್ಟರ್ ಎಸ್ ಸುಂದರೇಶನ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಪಾಲನೆಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ, ಈ ಯೋಜನೆ ಏನು, ಯಾರೆಲ್ಲ ಇದರ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು, ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನ ವಿವರವಾಗಿ ಇವತ್ತು ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗ್ನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನಾಯ್ತು ನಿನ್ಗೆ, ಮಂಕಾಗಿದ್ದೀಯಲ್ಲ? ಟೀಚರ್, ಮುಟ್ಟು ಶುರು ಆಯ್ತು ಅಂದ್ರೆ ಹೊಟ್ಟೆ ನೋವು ಬರುತ್ತೆ, ತುಂಬಾ ಬೇಜಾರು. ಇದು ಪ್ರಕೃತಿ ಸಹಜವಾದ ಪ್ರಕ್ರಿಯೆ, ಎಲ್ಲ ಹೆಣ್ಣು ಮಕ್ಕಳಿಗೂ ಹದಿಹರೆಯಕ್ಕೆ ಬರ್ತಾ ಇದ್ದ ಹಾಗೆ ಮುಟ್ಟು ಶುರು ಆಗುತ್ತೆ. ನಂಗೆ ಓದಲು ಆಸಕ್ತಿನೇ ಇಲ್ಲ. ನೋಡ್ಬಿಟ್ಟಿ, ನಿಮ್ ಮನೆ ಹತ್ರ ಇರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಹೋಗು, ಅಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಇರ್ತಾರೆ, ಆಪ್ತ ಸಮಾಲೋಚನೆ ಮಾಡಿ ನಿನ್ನ ಈ ಸಮಸ್ಯೆಗೆ ಖಂಡಿತ ಪರಿಹಾರ ಕೊಡ್ತಾರೆ. ಹದಿಹರೆಯದ ಮಕ್ಕಳ ಎಲ್ಲ ಸಮಸ್ಯೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಉಚಿತವಾಗಿ ಪರಿಹಾರ ಸಿಗಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಹೇಗಿದ್ದಾರೆ ನಿಮ್ಮ ಅತ್ತೆ, ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದ್ದಾರೆ ಕಣೆ, ಡಾಕ್ಟರ್ ದೇವರ್ ಹಾಗ್ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್ ಯಾಕೆ ಹೇಳ್ದೆ, ನಮ್ಮ ಅತ್ತೆನ ಚೆಕಪ್ ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡ್, BPL, APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ.